ಓ ಜಯಣ್ಣ. ಬಾಪ ಚಂದ್ರಣ್ಣ ಬಾ. ಅದಕ್ಕಪ್ಪ ಗಂಟ್ಲು ಕಸ ಕಸ ಕಸ ಅಂತಿದ್ದ ನಿನಗೆ? ಅದು ನಿಂಗ ಆಗಿರ್ಬೇಕು. ರಾಮನವಮಿ ಪಾನ್ಕವ ಅಷ್ಟ ಕುಡಿಯತ್ ನೀನು? ಅಲ್ಲ ಕಯ್ಯ, ಹೋದ್ವಾರ ಬಂದ ಏನೋ ಒಂದಷ್ಟು ಮಾತಾಡದೆ ಕಮಲಕ್ಕೆ ಏನ್ ಕೊಟ್ಟೆವು? ಓದ್ಕಿತ ಶರ್ಬತ್ ಕೊಟ್ನಲ್ಲ, ಶರ್ಬತ್ತ ಕೊಟ್ಟೆ. ಆ ಕುಡ್ಕೊಂಡು ಸುಮ್ ಮನ್ಗೋಗೋದ್ ಬೇಡವ ಇವನು. ಅಲ್ಲಿ ಹೋದ ರಾಮನ್ ದೇವಸ್ಥಾನ ತಾವು ಅಲ್ಲಿ ಕೊಡ್ತಾ ಇದ್ರು ಅಂತ ಅಲ್ಲಿ ಕುಡ್ದ. ಆಮೇಲೆ ಏನವ ಎಲ್ಲ ಕಡೆನೂ ಶರ್ಬತ್ತು ಮಜ್ಜಿಗೆ ಮಜ್ಜಿಗೆ ಕೋಸಂಬರಿ ಅದ ತಿಂದು ಅವನಿಗೆ ಗಂಟ್ಲು ಕಟ್ಟದೆ. ಅದೇನೋ ಗಾದೆ ಹೇಳ್ತಾರಲ್ಲ, ಇವನಪ್ಪ ಈ ಕಾಮಾಲೆ ಬಂದವನ್ಗೆ ನೋಡಿದ್ದೆಲ್ಲ ಹಳದಿ ಅಂತ. ಯಾರು ಮಾತಾಡಿದ್ರು ಗಂಟ್ಲ ಕಸ ಕಸ ಅಂತ. ಅದೇ ಅಲ್ಲ ಮೊದಲು ಕೇಳ್ದಮ್ಮ ನಾನು, ನೀನು ರಾಮನವಮಿ ದಿನ ಪಾನಕವ ಈಸ್ಗಳಕ್ಕೆ ಒಂದು ತಪ್ಲಿಯೋ ಒಂದು ಲೋಟವೋ ತಕ್ಕೊಂಡೋಗಿ ಮುಂದೆ ನಿಂತ್ಕೊಳ್ಳೋದು ಸರಿ? ಅದೇನಾದ್ರು ದೇಹಕ್ಕೆ ಹಿಡ್ಕೊಂಬಂದ್ಬಿಟ್ಟಿದ್ಯಲ್ಲ ಪಾನಕ ನೀರ್ ಮಜ್ಜಿಗೆ ಈಸ್ಕೊಳಕ್ಕೆ, ದೊಡ್ಡ ತಪ್ಲೆ. ಏ ಅದ್ರಲ್ಲಿ ಪಾನಕ ಇತ್ತು ಕಣ್ಣ, ಅದು ಜಯಣ್ಣ ಎಲ್ರಿಗೂ ಹಂಚ್ತಾ ಇದ್ದಿದ್ದು. ಜಯಣ್ಣ ಹಂಚಿದ್ ನೀನೇನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಆ ಪಾಟಿ ಪಾತ್ರೆ ಎತ್ಕೊಂಡ್ಬಿಟ್ಟು ನಿಂಗೆ ಇನ್ನೊಂದು ಹೇಳ್ಬೇಕು. ಇವಳಪ್ಪ ಏ ಅಲಸ್ನಣ್ಣ ಎಚ್ಚಕ್ಕೆ ಗೊತ್ತಿರ್ಬೇಕು ಇಲ್ವಾ? ಇಲ್ಲ ಅಂದ್ರೆ ಮೈಕೈ ಎಲ್ಲ ಅಂಟ್ಕೊಬಿಡ್ತದೆ, ಅಂಟ್ಕತ್ತದೆ. ಹಿಂಗೆ ಯಾರು ಸಂದಾಗಿ ಗಡ್ಡ ಗಿಡ್ಡ ಎಲ್ಲ ಬೆಳೆಸ್ಕೊಂಡವ್ರು ಗೊತ್ತಿಲ್ದಲೆಯ ಅಲಸ್ನಣ್ಣ ಎಚ್ಚಕ್ಕೆ ಹೋಗವ್ರೆ, ಕುಯ್ಯಕ್ ಹೋಗ್ಬಿಟ್ಟಾರೆ. ಹಾ, ಅದೇನಾಗದೆ ಅಂಟು ಎಲ್ಲಾ ಕಡೆಗೂ ಮೆತ್ಕೋಬಿಟ್ಟದೆ. ಅಲ್ಲಕಪ್ಪ ಅದ ತೊಳೆದ್ರು ಹೋಗಿಲ್ಲ, ಕೊನೆಗ್ ಹೋಗ್ಬಿಟ್ಟು ಗಡ್ಡ ಎಲ್ಲ ತೆಗಸ್ಕ ಬಂದ್ಬಿಟ್ಟು ಯಾರ್ಯಾರು ಗಡ್ಡ ತೆಗಸ್ಕೊಂಡವ್ರೆ ಅವ್ರನ್ನೆಲ್ಲ ಕೇಳೋದಂತಿವ್ರು, ಅಣ್ಣ ನೀವು ಅಲಸ್ನಣ್ಣ ಹೆಚ್ಚಿದ್ರ, ಅಣ್ಣ ನೀವು ಅಲಸ್ನಣ್ಣ ಹೆಚ್ಚಿದ್ರ, ಬಿಡು ದೊಡ್ಡ ಆಸಾಮಿ ಹಂಗೆ. ಅದ್ಯಾಕಲಯ ತಗೊಂಡು ನಾನು ಯವ ರಾಮನ್ ಭಕ್ತರಿಗೆಲ್ಲ ಕೊಡುಮ ಅಂತ ಹೋದ್ರೆ ನೀನ್ ಇಸ್ಕೊಳಕ್ಕೆ ಹೋಗಿದ್ದೆ ಅಂತಾನಲ್ಲ ಇವನು. ದೂರದಿಂದ ನೋಡಬಾರ್ದು ಅದಕ್ಕೆ ಹೇಳುದು. ಏನೇ ಕಂಡ್ರು ಕಣ್ಣಾರೆ ಕಂಡ್ರು ಪರಾಂಬರಿಸಿ ನೋಡ್ಬೇಕು ಅಂತಾರೆ. ಅಣ್ಣ ಒಂದ್ ಹತ್ ಸತಿ ಬಂದವನೇ ಇಸ್ಕೊಳಕ್ಕೆ, ನಿಂಗ್ ಗೊತ್ತಾಗ್ಬಿಡ್ತದೆ ಅಂತ ದೂರ ನಿಂತ್ಕೊಂಡು ಬೇರೆಯವ್ರನ್ನ ಕಳ್ಸೋದು ಇಸ್ಕೊಳೋದು. ಐಕ್ಳವ ಐಕ್ಳಾಗಿದ್ದಾಗ ಈಸ್ಕೊತಿದ್ದ ಕಣ ಬಿಡು. ಈ ನಮ್ಮ ಅರಡಿ ಕಟ್ಟೆ ಚಾವುಡಿ ರಾಮಂದ್ರ ಎಲ್ಲ ದೇವಸ್ಥಾನದಲ್ಲೂ ಮಾಡ್ತೀನಿಲ್ವಾ, ಈಗ ನಮ್ಮೇನೋ ಅರ ಶಿವ ರಾಮ ಅಂತ ಅನ್ಕೊಂಡು ಆ ಚಾವಡಿ ಮುಂದೆ ಕುಂತ್ಕೊಂಡು ಕಾಲ ಕಳೆಯ ವಯಸ್ಸು. ಆ ಪಾಟಿ ಪಾತ್ರೆ ಎತ್ಕೊಂಡೋಗ್ಬಿಟ್ಟು ಪಾನಕ ನೀರ್ ಮಜ್ಜಿಗೆ ಈಸ್ಕೊಳಕ್ಕಾದ್ದ ಹೋಗ್ಲಿ ಬಿಡು. ಹೋಗ್ಲಿ ರಾಮನ್ ಏನ್ ಕೇಳ್ಕೊಂಡೆ ಹೇಳು. ರಾಮನ್ ಏನ್ ಕೇಳ್ಕೊಳ್ಳೋದಪ್ಪ, ಒಳ್ಳೇದ್ ಮಾಡಪ್ಪ ಎಲ್ಲಾರ್ಗೂ ಅಂತ ಕೇಳ್ಕೊಂಡು. ಒಳ್ಳೆ ಮಳೆ ಬೆಳೆ ಆಗ್ಲಿ, ಈ ಕಿತ ಒಳ್ಳೆ ಬೆಲೆ ಬರ್ಲಿ, ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು. ಇಲ್ಲ ಒಂದೊಂದ್ ಚೂರ್ ಚೂರ್ ಚೂರ್ ಮಳೆ ಅಲ್ಲಲ್ಲ ಲಾಯ್ತಾ ಇದ್ದದಲ್ಲ ಜಯಣ್ಣ. ಅದನ್ನೇ ಕೇಳಿದ್ದು. ಉಗಾದಿ ಆದ್ಮೇಲೆ ಅಶ್ವಿನಿ ಮಳೆ ಹುಟ್ಟುತ್ತದೆ, ಅದಾದ್ಮೇಲೆ ಬರೋದ್ ಯಾವ ಮಳೆ ಹೇಳು? ನೋಡ್ದ ಕಮಲ ಕೇಳ್ತಾರಲ್ಲ, ಅಯ್ಯೋ ಬುದ್ಧಿವಂತ ಬಿಡು. ಭರಣಿ ಮಳೆ ಬಿದ್ರೆ ಧರಣಿ ಆಳ್ಬಹುದು ಅಂತ. ಅಂತ ಒಳ್ಳೆ ಮಳೆ ಕಪ್ಪ ಅದು, ಭೂಮಿ ತಂಪು ಮಾಡ್ತದೆ, ಮತ್ತೆ ಉಳುಮೆ ಮಾಡಿ ಅದ ಮಾಡ್ಕೊಂಡು ಜಮೀನ ಮುಂಗಾರಿಗೆ ಸಿದ್ಧವಾಗಕ್ಕೆ ಒಳ್ಳೆ ಮಳೆ. ಅದು ಒಳ್ಳೆ ಮಳೆ ಆಯ್ತದೆ ಅನ್ನು ಈ ಸರಿ ಆಯ್ತದೆ ಅಂತ ಹೇಳ್ತಾವ್ರಲ್ಲ ಎಲ್ರುವೆ. ಅದೇ ಈ ಪಂಚಾಂಗ ಕೇಳ್ದಲ್ಲಪ್ಪ ಏನಂದ್ರು ಅಜ್ಜೋಯಿಸ್ರು ಹಬ್ಬದ ಕಿತ ಈ ಕಿತ ಎಲ್ಲ ಒಳ್ಳೇದಾಯ್ತದೆ ಅಂತ ಅಂದವ್ರು ಕಪ್ಪ ಅಂದವ್ರೆ. ಚಂದ್ರನ್ ನೋಡ್ದೇನಣ್ಣ, ಚಂದ್ರನ್ ನೋಡ್ದ? ನಾನೇ ಚಂದ್ರ ಅಲ್ವಾ? ಹಂಗಲ್ಲ ಕಣ್ಣಣ್ಣ, ಇವನೇ ಹೋಗಿ ನಿಂತ್ಕೊಬಿಟ್ಟಿದ್ದ ಅಂತ ಅನ್ಸುತ್ತೆ. ದೂರದಾಗೆ ಅಲ್ಲೇನ್ ನೋಡ್ತೀರ ಕಣ್ಣ, ನನ್ನೇ ನೋಡ್ಕೊಳ್ಳಿ ಅಂತ ಹೇಳೋ. ಅದೇನ ಚಂದ್ರನ್ ನೋಡಿದ್ಯಪ್ಪ ಅಂತ ನೋಡ್ದ, ಬಲ್ಬಾಗಕ್ಕೆ ಎತ್ಕೊಂಡಿದ್ದ ಅಂದ್ರೆ ಮಳೆ ಬೆಳೆ ಸಮೃದ್ಧವಾಗಿ ಆಗುತ್ತೆ ಅಂತ. ಬುಡವ ನಮ್ ರೈತರಿಗೆಲ್ಲ ಒಳ್ಳೇದಾಯ್ತ ಕಣ್ಣ, ಕಂಡಿಲ್ಲ ಅನ್ಸುತ್ ಚಂದ್ರ. ಅದೇನು ಬಹಳ ಬೇಗ ಬರ್ರಂತ ಕಂಡ್ಬಿಟ್ ಮರನೇ ಆಗೋಯ್ತಂಗ ಕಣ್ಣ. ಅಯ್ಯೋ ಕಮಲಕ್ಕ ಹಂಗೆ ಅವ್ರ ಐದನ್ ಕಳ್ಸಿದ್ದ, ಚಂದ್ರನನ್ ಕರ್ಕೊಂಬೋಗು ಚಂದ್ರ ನೋಡಕ್ಕೆ ಅಂತ ಅನ್ಕೊಂಡು ನಾನು ಒಳಗಡೆ ಕುಂತ್ಕೊಂಡ್ಬಿಟ್ಟಿದ್ದೆ ಕಣ. ಎದ್ ಬರಾಷ್ಟ್ರಲ್ಲ ಅದೇನ ಚಂದ್ರ ಮಾಯನೇ ಆಗ್ಬಿಡದ? ಓಲಿ ಬಿಡು. ಈ ಶ್ರೀರಾಮಚಂದ್ರಂಗೆ ಈ ಊಟ ಮಾಡಿಸುವಾಗ ಆ ಮೇಲ್ಗಡೆ ಚಂದ್ರನ್ ನೋಡಿಸ್ಕೊಂಡು ತಿನ್ನಿಸ್ತಾ ಇದ್ರಂತೆ. ಚಂದ್ರ ಬೇಕು ಅಂತ ಆಟ ಮಾಡಿದಾಗ ಏನ್ ಮಾಡಿದ್ರಂತೆ ಗೊತ್ತೆ? ಬಾವಿ ಬಾವಿ ಏನವ ಬಾವಿನೇ ಬಾವಿ ಅಲ್ಲ ಇನ್ಯಾದಪ್ಪ ಕನ್ನಡಿ ಕನ್ನಡಿಯಾ ಬಾವಿ ತಂದ್ಬಿಟ್ಟ ಅಲ್ಲಿಗೆ ಅಲ್ಲ ಬಾವಿಲಿ ತೋರಿಸ್ಕಿರ್ಸ್ಬಿಟ್ರೇನು ಅನ್ಕೊಂಡ್ಬಿಟ್ಟಿದೀನ ಬಾವಿನ ತೋರ್ಸತಾನೆ ಏನ್ ಗೊತ್ತಾಯ್ತದೆ ಅದು ಕೆಳಗಿರೋದಿಲ್ವೇ ಕನ್ನಡಿಯ ತೋರಿಸ್ಬಿಟ್ಟು ಹಿಂಗೆ ನೋಡ್ಕೊಬಿಡಪ್ಪ ಇಲ್ಲೇ ಚಂದ್ರ ಅವನೇ ಅಂತ ಹೇಳಿದ್ರಂತೆ ಹಂಗೆ ನೀನು ಅಲ್ಲಿ ಉಗಾದಿ ಚಂದ್ರ ಕಾಣಲಿಲ್ಲ ಅಂತ ಕನ್ನಡಿನಾಗ ಇವನ ಮಕ್ಕವೇ ತೋರಿಸ್ಬಿಟ್ಟಿರ್ಬೇಕು ಮನೆಯವ್ರಿಗೆಲ್ಲ ಏನು ಗಾಬರಿ ಬಿದ್ದು ಓಟ ಕಿತ್ಬಿಟ್ರೇನ ಎಲ್ಲ ನೋಡ್ಬಿಟ್ಟು ಯಾಕೆ ದಿನ ನಿನ್ನೆ ನೋಡೋದಿಲ್ವೇ ನಿಮ್ಮ ಮನೆಯವರು ಮನೆಯವರಪ್ಪ ಹೊರಗಡೆ ಅವ್ರ ಹೊರಗಡೆ ಅವ್ರು ಯಾಕೆ ನೋಡಾರು ಹೊರಗಡೆ ಅವ್ರು ಎಲ್ಲ ಆಕಾಶ ನೋಡಿರ್ತಾರೆ ಈ ರೂಪ ಒತ್ಕೊಂಡವನಲ್ಲ ಚಂದ್ರನ ಅನ್ಬಿಟ್ಟು ಓಟ ಕಿತ್ಕೊಂಡ್ಬಿಟ್ರೇನು ಅನ್ಕೊಂಡಿ ಇಲ್ಲ ಬಿಡು ಈಗ ಹೆಂಗಪ್ಪ ನೋಡೋರ್ ಕಣ್ಣಾಗ ಐತಂತೆ ಸೌಂದರ್ಯ ಹಂಗಾಗಿ ನಿನಗ್ ನೀನೇ ಯಾಕೆ ಮಾಡ್ಕತ್ತೀ ನೀ ಸಂದಾಕಿದ್ಯಾ ಮನಸ್ ಸಂದಾಕಿರ್ಬೇಕು ಹಂಗಾರೆ ನಾನು ಚಂದಾಗಿದ್ದೀನಿ ಅಂತ ಅನ್ಬಿಟ್ರೆ ನಂಗೆ ಒಂದು ಪ್ರೈಸ್ ಕೊಡ್ಸು ಮತ್ತೆ ಏನು ಇದೇನು ಸೌಂದರ್ಯ ಸ್ಪರ್ಧೆ ಐತಾ ಇಲ್ಲ ಅದೇನೋ ವಿದೇಶದಲ್ಲೆಲ್ಲ ನಡೆಸ್ತಾರಂತಲ್ಲ ಆ ಕಡೆ ಈ ಕಡೆ ನಡೆಸ್ಬಿಟ್ಟು ಇವರು ಫಸ್ಟ್ ಪ್ರೈಸ್ ಇವರು ಸೆಕೆಂಡ್ ಪ್ರೈಸ್ ಅಂತ ಕೊಟ್ಟು ಕಳಿಸ್ತಾರಂತಲ್ಲ ಹಂಗೆ ನಾನು ಚೆನ್ನಾಗಿದ್ದೀನಿ ಅಂತ ಅನ್ನೋದಾದ್ರೆ ನನಗೂ ಒಂದು ಪ್ರೈಸ್ ಕೊಡಿಸ್ಬಿಡು ಜಯಣ್ಣ ಪ್ರಾಕ್ಟೀಸ್ ಮಾಡ್ಕೊ ಏನ ಹೆಂಗ್ ನಡೆಯೋದು ಅದು ವಸಿ ಹೇಳ್ಕೊಡು ನೀನು ನಾನ್ಯಾಕೆ ನಮ್ಗೆಲ್ಲ ಬಂದತ್ತ ಇಲ್ಲ ಹೇಳ್ಕೊಡವ್ರೆ ಇರ್ತಾರೆ ಕರ್ಸಿ ಏನ ಅವ್ರನ್ನ ನಡೆಯೋದ್ ಹೇಳ್ಕೊಡವ್ರ ಇವಂದ ಈಗ ನಮ್ಮೂರಾಗ ಒಂದ್ ಸೌಂದರ್ಯ ಸ್ಪರ್ಧೆ ಮಾಡ್ಬೇಕು ಅದಕ್ಕೆ ನೀನು ಭಾಗವಹಿಸಿ ಸುಲಭ ಕಣ್ಣ ಅದ್ ನಡಿಯೋದಕ್ಕೆ ಕ್ಯಾಟ್ ವಾಕ್ ಅಂತಾರೆ ಅಂದ್ರೆ ಬೆಕ್ಕು ಬೆಕ್ಕಿನ ನಡಿಗೆ ಬೆಕ್ಕಿ ಹೆಂಗ್ ನಡೀತದೆ ನೋಡ್ತಾ ಇರು ಕಲ್ತ್ಕೊಂಡ್ರಾಯ್ತು ಅದು ನಡಿಯಕ್ಕೆ ಅದು ಹೆಣ್ಣ ಐಕ್ಳಿಗಂತಲ್ಲ ಗಂಡ ಐಕ್ಳಿಗಳಿಗೆ ಇದು ಡಾಗ್ ವಾಕ್ ಇರ್ಬೋದು ಯಾವ್ದಪ್ಪ ಡಾಗ್ ಅದು ಜಯಣ್ಣ ಡಾಗು ಅಂದ್ರೇನು ಗೊತ್ತಿಲ್ವೇ ಏನಪ್ಪ ಅಲ್ಲಪ್ಪ ಹೆಣ್ಣ ಐಕ್ಳುಗಳು ಬೆಕ್ ನಡ್ದಂಗ್ ನಡೀತಾರಂತೆ ಸೌಂದರ್ಯ ಸ್ಪರ್ಧೆನಾಗೆ ಗಂಡ ಐಕ್ಳುಗಳು ಬೆಕ್ ನಡ್ದಂಗ್ ನಡಿಯಕ್ ಆಗುದಿಲ್ವ ಅದಕ್ಕೆ ಅದು ಡಾಗ್ ಹಾಕಿರ್ಬೇಕು ಜಾಗದಂಗ್ ಹಾಕ್ಬೇಕು ಈಗ ನಾವು ಹುಲಿ ಕರ್ಸಕ್ ಆಗಲ್ಲ ನಮ್ ಬೈರ ಅಲ್ಲಿ ಮಲಗವನೆ ನೋಡ ಅವ್ನ ಹೆಂಗ್ ನಡೀತಾನೆ ನೋಡ್ಕೊಂಡು ಕಲ್ತ ಒಂದ್ ಕೆಲ್ಸ ಮಾಡ್ಬಿಟ್ಟು ಬೈರ ನಿಮ್ಮನೆಲ್ಲ ಇರ್ತಾನಲ್ಲ ಅವನು ನಡೆದಾಡದ್ ವಸಿ ನೀನೆ ಪ್ರಾಕ್ಟೀಸ್ ಮಾಡ್ಬಿಡು ಆಮೇಲೆ ನನಗೆ ಹೇಳ್ಕೊಡು ಅಲ್ಲ ಕಣ್ಣ ನಮ್ದೇನಿದ್ರು ಕ್ಯಾಟ್ ವಾಕು ಇಲ್ಲಿ ಬಿಡವ್ವ ನಿಮ್ ಬೈರ ನಡೆದಂಗೆ ನಡಿ ಒಂಚೂರು ಟ್ರೈ ಮಾಡು ಆಯ್ತದ ಕಣ ಯಾಕೆ ಬಿಡಪ್ಪ ಮೈಸೂರು ಝೂಗ್ ಹೋಗ್ಬಿಟ್ರೆ ಹುಲಿ ಅಲ್ಲಿ ನಡೆದಾಡ್ತಿರ್ತವೆ ಹೋಗಿ ಕಲ್ತ್ಕೊಂಡ್ಬಂದ್ರೆ ಆಯ್ತು ಬಿಡು ಅಲ್ಲಕ್ಕಪ್ಪ ಕಾಂಪಿಟೇಷನ್ ಯಾವಾಗ ಮಾಡೋನು ಯಾವಾಗ ಮಾಡೋನಪ್ಪ ನೀ ಯಾವಾಗ ಟೈಮ್ ಫಿಕ್ಸ್ ಮಾಡು ನೀನು ಜಯಣ್ಣ ಗೊತ್ತಲ್ಲಪ್ಪ ನಿನಗೆ ಚೆನ್ನಾಗದೆ ಬಿಡು ಒಳ್ಳೆ ಐಡಿಯಾ ಕೊಟ್ಟ ಸರಿ ಯಾವ್ಯಾವ ಪ್ರಾಣಿಗಳು ನಡೀತವೆ ಹಂಗಂಗ್ ನಡೆದ್ ತೋರಿಸ್ಲಿ ಯಾರು ಸಂದಾಕ್ ನಡೀತಾರೆ ಅವ್ರಿಗೆ ಬಹುಮಾನ ಕೊಡುಮ ನೀನು ನಡೆದಯ ಸಿಂಹ ಗಿಮ್ಮ ಬೇಡವು ಇರ್ಲಿ ಬಿಡು ಅದು ನೋಡಿ ಕಳ್ಳಿ ಕಳ್ಳಿಯಾಡಕಪ್ಪ ಮೊನ್ನೆ ರಾಮನಗರ ತವ ಇದ್ರದ್ದು ಪಾರ್ಕ್ ಅದಲ್ಲಪ್ಪ ಪಾರ್ಕ್ ಅದು ರಣಾದ್ಗಳದ್ದು ಹ್ಮ್ ಕಣವ ಬೆಟ್ಟ ಬೆಟ್ಟ ಆಯ್ತಲ್ಲ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ತೋರಿಸಿದ್ರು ಈ ರಣಾದ್ಗಳು ಕಣಣ್ಣ ಅವು ಪ್ರಪಂಚದಾಗಿ ಇರ್ಬೇಕಂತೆ ಅವು ಈ ಸತ್ತೋಗಿರೋ ಪ್ರಾಣಿಗಳನ್ನೆಲ್ಲ ತಿಂದ್ಬಿಟ್ಟು ಕ್ಲೀನ ಮಾಡ್ತಾವಂತೆ ಪರಿಸರವ ಹಂಗಿದ್ದಾವ ಗೊತ್ತೇನಣ್ಣ ಬೆಟ್ಟದ ಮ್ಯಾಗೆ ಗುಂಡಿ ಒಳಕ್ಕೆ ಒಂದು ಕಂಡಿ ಕಂಡಿ ಇದ್ದಂಗಿತ್ತು ಅಲ್ಲಿ ತೋರಿಸಿದ್ರು ಎಲ್ಡು ಕುತ್ಕೊಂಡಿದ್ದ ಹತ್ರ ಕಾಣಲ್ದು ದೂರದಾಗೆ ಇರ್ತವೆ ಅಂತ ಹೇಳಿದ್ರ ಆಮೇಲೆ ಅಲ್ಲಿ ಗುಡ್ಡದ ಕೆಳಗಡೆ ಎಲ್ಲ ಗವಿಗಳು ಅಪಾರ ಕಾಲ್ಡಿಯವಂತೆ ಕಳ್ಡಿ ಬಂದ್ಬಿಡ್ತಾವಂತ ರಾತ್ರಿ ಹೊತ್ತು ಆ ಸುತ್ತಮುತ್ತ ಇರೋ ಮಾವಿನ ತೋಟ ಬ್ಯಾರೆ ತೋಟ ಅಲ್ಸ್ಕೊಂಡು ಏನಾದ್ರು ಇದ್ಬಿಟ್ರೆ ಬಿಡುದಿಲ್ವಂತ ಕಿತ್ಕೋಗಿ ತಗೊಂಡು ಹೊಟ್ಟಾಯ್ತವ ಅಲ್ಲಕ್ಕಪ್ಪ ರಾತ್ರಿ ಹೊತ್ತು ಓಡಾಡೋದೇ ಇಲ್ಲ ಜಯಣ್ಣವ್ರೆ ನಾವು ಅಂತ ಹೇಳ್ತಾ ಇದ್ರು ಭಯ ಈಗ ಸಿಗಾಕೊಂಡ್ರು ಕಳ್ಳಿ ಕೈ ಸಿಗಾಕಬಾರ್ದು ಹೇಳೋದೇನ್ ರಣಾದ್ ಈಗ ರಣಾದ್ದು ಅಂತ ಹೇಳ್ದಲ್ಲಪ್ಪ ಒಂದ ಹಿಡ್ಕೊಂಡ್ ಬಂದ್ಬಿಡೋದಲ್ವಾ ನೀನು ಕ್ಲೀನ್ ಮಾಡ್ಸಕ್ಕೆ ಎಲ್ ಕ್ಲೀನ್ ಮಾಡ್ಸಕ್ಕೆ ಅಲ್ಲಕವ್ವ ಗದ್ದೆ ಪದ್ದೆ ಎಲ್ಲವಸಿ ಕಸ ಪಸ ಇದ್ರೆ ಈಗೇನವ ಎ ಸ್ಟೇಜ್ ಅಂತಾರಲ್ಲವ ಅದೆಲ್ಲ ತಿನ್ನಲ್ಲ ಕಣ್ಣ ಸತ್ತೋಗಿರೋ ಪ್ರಾಣಿ ಇಲಿ ಹೇಳಕ್ ಹೊಂಟದ್ ನಾನು ಈ ಪಾರಂ ಕೋಳಿಗಳನ್ನೆಲ್ಲ ಈಗ ತಂದ್ಬಿಟ್ಟು ಈಗ ಮಾರೋದಿಲ್ವವ್ವ ಅದ್ರ ಕಸ ಪಸ ಎಲ್ಲ ತಂದು ನಮ್ ಗದ್ದೆ ಆ ಕಡೆ ಈ ಕಡೆ ಎಲ್ಲ ಹಾಕ್ತಾ ಇಲ್ವ ಜನ ಅದಸಿ ಕಿಲಿ ನಮ್ ಮಾಡಕ್ಕೆ ಒಂದು ಹಿಡ್ಕಂ ಬಂಬಿಡೋದಲ್ವಾ ಜಯಣ್ಣ ನೀನು ಹಿಡ್ಕೊಂಬರಕ್ಕೆ ಕಮಲಕ್ ಸಾಕಿರೋ ಬೈರ್ನೇ ಅಲ್ಲ ಆರ್ಕಂಬ್ ಬಂದ್ಬಿಡು ನೀನು ದೇವ್ರಗಳು ಬರಲ್ವಾ ಹಂಗೆ ಚೆನ್ನಾಗಿ ಮಹಾತ್ಮ ಕಾಲಿಟ್ಕೊಂಡು ಅಕ್ಕಿದ ಆರ್ಕ ಬಂದ್ರೆ ಅದು ಒಂಥರ ಚೆಂದಾಗಿರ್ತೈತೆ ದೇವರ ಶಕ್ತಿ ಕೊಡ್ಬೇಕು ಬಿಡು ಬಿಡು ಯಾಕೆಂದ್ರೆ ಎಷ್ಟೋ ಕಿತ ನನಗೆ ಪಕ್ಷಿಗಳು ನೋಡಿದಾಗ ಹಂಗೆ ಅನ್ನಿಸ್ತದೆ ನಮಗೂ ಎರಡು ರೆಕ್ಕೆ ಇದ್ದಿದ್ರೆ ಎಷ್ಟು ಚೆಂದಾಗಿರೋದಲ್ಲ ನಾವ ಆರಾಮ ಗಾಳಿನಾಗ ಹಾರ್ಕಂಡು ಪ್ರಪಂಚವ ನೋಡ್ಬೋದಿತ್ತ ಅಲ್ಲ ನೀನು ಆಸ್ಪತ್ರೆ ದಿಕ್ಕೆ ತಾಲೂಕ್ ಆಫೀಸ್ ದಿಕ್ಕೆ ಎಲ್ಲಾ ಕಡೆಗೂ ಸುಮ್ಮನೆ ಬರೋರ್ಯೋ ಅಂತ ತಿರುಗ್ತಿದ್ಯಲ್ಲಪ್ಪ ರೆಕ್ಕೆ ಪಕ್ಕ ಏನಾರು ಇದ್ಬಿಟ್ಟಿದ್ರೆ ನಿನಗೆ ಹಾರ್ಕಂಡೆ ಹೋಗ್ಬೋದಿತ್ತು ಹಾರ್ಕಂಡು ಇದೇ ಸ್ಥಾಗೆ ಅಲ್ಲೆಲ್ಲ ಹೆಂಗ್ ನಡೀತಾ ಐತೆ ಏನು ಎಲ್ಲ ತಿಳ್ಕೊಬೋದಾಗಿತ್ತು ಪಾರಿನು ಪಾರಿನ್ಗೆಲ್ಲ ಊಟ ಬಿಡೋನು ಕವ ನಮ್ ಜಯಣ್ಣ ಇನ್ನೂ ಒಂದ್ ಐಡಿಯಾ ಉಪಯೋಗಿಸ್ಬಿಟ್ಟು ಇದರಲ್ಲಿ ಬಾಹ್ಯಾಕಾಶದಲ್ಲಯ್ಯ ಈ ಪ್ಯಾಸನ್ಸೋ ಮಾಡ್ಬಿಟ್ಟಿರೋನು ಅಲ್ಲಿ ನಡೆಯೋದು ಅಕ್ಕಿಗಳು ನಡೆದಂಗೆ ಮೈನಾ ಅಕ್ಕಿ ನಡೆದಂಗೆ ಮಿಂಚುಳ್ಳಿ ನಡೆದಂಗೆ ಬಾತ್ಕೋಳಿ ನಡೆದಂಗೆ ಆಮೇಲೆ ಮೇಲೆ ಆರೋ ಪಕ್ಷಿಗಳೆಲ್ಲ ಹೆಂಗೆಂಗ್ ಆರ್ತಾವೆ ಆತರ ಆರ್ಕ ತೋರಿಸಿ ಅದು ಒಂದ್ ಕಾಂಪಿಟೇಷನ್ ಇನ್ನು ವರ್ಷ ಮುಂದೆ ಕೊಟ್ಟೋಗ್ಬಿಟ್ಟು ನೀನು ಈಗ ರೆಕ್ಕೆ ಪಕ್ಕ ಎಲ್ಲ ಇನ್ನು ಸ್ವಲ್ಪ ಬಲವಾಗಿ ಬೆಳೆಸ್ಕೊಂಡ್ಬಿಟ್ಟು ಈ ಸುನೀತಾ ಇಲಿಯಂ ಸಕ್ಕ ಹೋಗಿದ್ರಲ್ಲ ಅಲ್ಲಿಗೆ ಊಟ ಬಿಡ ನೀವು ಈಗ ಜಯಣ್ಣ ಅಲ್ವಾಪ ಅಲ್ಲೆಲ್ಲ ಆಗೋದಿಲ್ವಾ ಕಷ್ಟವಾ ಆಗೋಂಗ್ ಇದ್ದಿದ್ರೆ ಮನ್ಸು ನಿಡಿಯೋರು ಯಾರು ಇರ್ತಿದ್ರು ಮಾಡದ್ನೆ ಮಾಡ್ಕೊಳಕ್ ಆಗುದಿಲ್ಲ ಮೊನ್ನೆ ಹೇಳಿದ್ನಲ್ಲ ನಿನ್ಗೆ ಇಸ್ವ ಆರೋಗ್ಯ ದಿವಸ ಅಂತ ಆಚರಣೆ ಮಾಡುದು ಇಲ್ವಾ ಹಾಸ್ಪಿಟಲ್ ಹೋಗಿದ್ದಲ್ಲಪ್ಪ ನೀನು ಅದು ಬೇರೆ ಉದ್ದೇಶಕ್ಕೆ ಇದು ಜಿಲ್ಲಾ ಮಟ್ಟಕ್ಕೆ ಆಸ್ಪತ್ರೆಗೆ ಯಾರೋ ಕರ್ಕೊ ಹೋಗಿದ್ರು ಅವರು ಹೇಳ್ತಿದ್ರು ನೀನು ಹೇಳ್ದಲ್ಲ ಹೆಸರು ಹೇಳ್ದಲ್ಲಪ್ಪ ಈಗ ಯಾರ್ದೋ ಈಗ ಅಲ್ಲೆಲ್ಲ ಹೋಯ್ತಾರಲ್ಲ ಅವ್ರ ಜೀವನ ಶೈಲಿನೇ ಬೇರೆ ತರ ಇರ್ತದಂತೆ ಅವರು ಪಟವ ಎಲ್ಲ ತೋರಿಸ್ಬಿಟ್ಟು ಹೇಳ್ತಾ ಇದ್ರು ಅವ್ರು ಭೂಮಿ ಮ್ಯಾಗ್ ಬಂದ ಮೇಲೆ ಎಷ್ಟೋ ದಿವಸ ಬೇಕಂತೆ ಅವ್ರು ಸುಧಾರಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಯ್ತದಂತ ಈಗ ಮನ್ಸನ್ಗೆ ಭಗವಂತ ಕೊಟ್ಟಿರೋದು ಆರೋಗ್ಯವ ಇಲ್ವೇನಪ್ಪ ಏನೇ ಇದ್ರು ಮನ್ಸಂಗೆ ಆರೋಗ್ಯ ಸಂದಾಕಿಲ್ಲ ಅಂದ್ರೆ ಮುಗೀತು ಏನಿದ್ದೇನ್ ಪ್ರಯೋಜನವ ಇಲ್ವಾ ಅದೇನ ಹೇಳ್ತಾರಲ್ಲಪ್ಪ ಅದೇನ ಮೈದ ಹೇಳ್ತಿದ್ದ ಅದೇನೋ ಅದು ಹೆಲ್ತ್ ಇಸ್ ವೆಲ್ತ್ ಆರೋಗ್ಯವೇ ಭಾಗ್ಯ ಅಂತ ತಾತಾಯಿ ಕೇಳು ಇನ್ನೊಂದ್ಸರಿ ಹೇಳ್ಕೊಟ್ಟನು ಹೆಲ್ತ್ ಇಸ್ ವೆಲ್ತ್ ಅಂತಿದ್ದಾಮ ಚೆಂದಾಗಿ ಊರು ಹೊಡೆದಿದ್ಯಾ ಕಣ್ಣ ಅಲ್ಲಕ್ಕಪ್ಪ ಹೊಸದಲ್ವಪ್ಪ ನಮ್ಗೆ ಅದು ಅದಕ್ಕೆ ಬಾಯ್ನಾಗೆ ತುಟಿಯಾಗೆ ಅದೇ ಅದು ಪ್ರಾಕ್ಟೀಸ್ ಮಾಡ್ಕೊಂಡು ರಾತ್ರಿ ಎಲ್ಲ ನಾಲ್ಗಾದ್ರೆ ಒಳಗೆ ಎದ್ದೆದ್ದು ಹೇಳೋ ಅನ್ಸುತ್ತೆ ಹೆಂಡ್ರು ಇದೇನ್ ಹಿಂಗಂತವ್ರ ನಮ್ಮ ಯಜಮಾನ್ರು ಅಲ್ಲ ಏನೋ ಹೇಳ್ತಾರಲ್ಲ ಕನ್ವರ್ಕಿನಾಗೆ ಅಂತ ಹೆಂಗೋ ದಿಂಬು ಆಸ್ಕೆ ನೆಟ್ಗದೆ ಪಕ್ಕದಲ್ಲೊಂದು ಅರ್ಕಡ್ಡಿಯ ಇಟ್ಕೋತಾಳೆ ಅಷ್ಟೇ ನಾನು ಹಿಂಗೆ ಹೇಳ್ತಿದ್ರೆ ಬಡದ್ ಮುಲಗಿಸ್ತಾಳೆ ಅಲ್ಲ ಚೆಂದಾಗಿ ಹೇಳ್ದೆ ಬಿಡು ಕೆಂಪಿಗೂ ಹೇಳ್ಕೊಟ್ಟಿವ್ನಿ ನಾನು ಅದನ್ನ ಬಿಡಪ್ಪ ಅವಳು ಊರ್ ತುಂಬಾ ಹೇಳ್ಕೊಡ್ತಾಳೆ ಏನ್ ಯೋಚನೆ ಮಾಡ ಊರ್ ತುಂಬಾ ನಮ್ ಚಂದ್ರಣ್ಣ ಹೇಳವನೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳಿ ಅಂತ ಹೇಳ್ಕೊಡ್ತಾರೆ ತೊಂಬತ್ತರಕ್ಕೆ ನೀರ್ ತರಕ್ ಹೋಗೋದಿಲ್ವಾ ಸಾದಾಬಾವಿ ನೀರ್ ತರಕ್ ಹೋಗೋದಿಲ್ವಾ ಪೇಟೆಗೆ ಹೋಗಿ ಸಾಮಾನು ಸರಂಜಾಮು ತರಕ್ ಹೋಗೋದಿಲ್ವಾ ನೀನು ತೊಂಬೆತವ ಇದ್ರತವ ಬಾವಿ ಅಂತ ಎಲ್ಕುತಿ ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಂದದೆ ಅಣ್ಣ ಜಲ್ ಜೀವನ್ ಮಿಷನ್ ಅದಲ್ಲಪ್ಪ ಮತ್ತೆ ಅವರು ಮನ್ ಮನ್ಗು ನಳ ಹಾಕ್ತಾವ್ರೆ ಅಂದ್ರೆ ಉಳ್ದಿದ್ರೆ ಪಂಚಾಯತಿ ತವಕ್ ಹೋಗ್ಬಿಟ್ಟು ಈ ತರ ಬಂದದಲ್ಲ ಯೋಜನೆ ನಮ್ಮ ಮನೆ ಮುಂದ್ಕೆ ಕುಡಿಯೋ ನೀರ್ದು ನಳ ಹಾಕ್ಸ್ಕೊಡಿ ಅಂತ ಕೇಳಿದ್ರೆ ಅವ್ರೇನ್ ಹಾಕೊಡೋದಿಲ್ಲ ಅಂದರಿಗೆ ಅಪ್ಪೋಯ್ ನಳ ಅಂದ್ರೆ ನಮ್ಮ ಊರ್ನವ್ರಿಗೆ ಅರ್ಥವಾದ ಇನ್ನೇನು ಕೊಳಾಯಿ ನಳ ಅಂದ್ರೆ ನಳಮಾರಾಜ ಅನ್ಕೊಂಬಿಟ್ಟರು ಹಂಗೆ ಇವನು ಹಾಕ್ಸ್ಕೊಳಲ್ಲ ಕಣ್ಣಣ್ಣ ಮನೆ ಮುಂದ್ಕೆ ಇವನು ತೊಂಬೆ ತಾವ್ಕೋಬೇಕು ಇವನು ತಪ್ಲೆ ಬಿಂದಿಗೆ ತಗೊಂಡು ಅಲ್ಲೆಲ್ಲ ಎಣ್ಣೆಕ್ಲಿ ಜೊತೆ ಮಾತಾಡ್ಕೊಂಡು ನೀರ್ ತಗೊಂಡ್ ಬರ್ಬೇಕು. ಮತ್ತೆ ಕೆಂಪಿನಿಂಗ್ ಅಲ್ಲೇ ತಾನೇ ಸಿಕ್ಕಿದ್ದು. ಬಿಡವ ಅಲ್ಲಲ್ಲ ಕಣ, ನಮ್ಮ ಬೀದಿ ಮಗ್ಲಲ್ಲಲ್ವ ಇರೋದು, ಹಂಗೆ ಹೋಯ್ತಾ ಬತ್ತಾ ಮಾತಾಡ್ಸ್ಕೊಂಡ್ ಇವನಿ ಆಯ್ತಾ, ಏನು ಇಲ್ಲ ಕಣ ಬಿಡು, ಕೆಂಪಿಗೂ ನಂಗು ಅದ್ಯಾಕೆ ಕಟ್ಕತೆ ಕಟ್ಟದ. ನಾನು ಹಂಗಲ್ಲ ಹೇಳಿದ್ದು, ಈಗ ಚಂದ್ರಣ್ಣ ಚಂದ್ರಣ್ಣ ಅಂತ ಅವಳು ಕೂತ್ಕೊಂಡು ಮಾತಾಡಕ್ಕೆ, ನಿನ್ಗೂ ಕೂತ್ಕೊಂಡು ಮಾತಾಡಕ್ಕೆ ಸುಮ್ನೆ ತೊಂಬೆತ್ತಕ್ಕೆ ನೀರ್ ತರಕ್ ಹೋದ್ರೆ ಮಾತಾಡ್ಬೋದಲ್ಲ ಅಂತ ನನಗೆ ಹೇಳಿದ್ದೆ. ನೀನು ಯಾವ್ದ ಕಥೆ ಹೇಳ್ದಂಗ ಹೇಳ್ಬೇಡ, ಅದ ಏನೋ ಪಿರುತಿ ವಿಸಾಸ ಇಟ್ಟು ಇದೆ ಮಾತಾಡ್ಕೊಂಡ್ ಹೋಯ್ತೀವಿ ಬಿಡವ. ಈಗ ಜಯ ಮಾತಾಡಕ್ಕೇನು ನಲ್ಲಿ ಮುಂದಾದ್ರೂ ಆಯ್ತದೆ ಅಷ್ಟೇ, ತೊಂಬೆ ಆದ್ರೇನು ಬಾವಿ ಆದ್ರೇನು ನಲ್ಲಿ ಮುಂದೆ ಮಾತಾಡಕ್ ಆಗುದಿಲ್ಲ ನೋಡು. ಈ ಪಾನ್ಕದ ಎಫೆಕ್ಟ್ ಹೆಂಗದೆ ನಮ್ ಜಯಣ್ಣ, ಅವಾಗ ಗಂಟೆ ಕಟ್ಕೊಂಡ್ಬಿಡ್ತು ಮಾತಾಡ್ತಾ ಮಾತಾಡ್ತಾ. ಇವನು ಕೊಡೋದಲ್ದೆ ಯಾರು ಬರೋದು ಲೇಟ್ ಆಯ್ತು ಅಂತಂದ್ರೆ ತಂದಿರೋದ್ ಇವನೇ ಒಂದ್ ಜಗ್ಗ ಕುಡಿದ್ಬಿಟ್ಟಿರ್ಬೇಕು ಜಯಣ್ಣ. ಸಾಲೇ ಇಲ್ವಂತೆ ಕಣ್ಣಣ್ಣ, ಜಯಣ್ಣಂಗ ಜಯಣ್ಣಂಗ ಸಾಲಿ ಬಾಬಾ ಸಾಲಿಲ್ಲ ಕಣ್ಣಣ್ಣ. ಈಗ ಆರೋಗ್ಯದ ವಿಚಾರ ಮಾತಾಡ್ತಿದ್ವಲ್ಲ, ಈಗ ಮನ್ಸಿನ ಆರೋಗ್ಯ, ಪ್ರಾಣಿಗಳ ಆರೋಗ್ಯ, ಸಸ್ಯಗಳ ಆರೋಗ್ಯ, ಈ ಮೂರು ಒಂದೇ ಅಂತೆ ಕಣ್ಣಣ್ಣ. ಹೆಂಗ ಹೇಳು, ಹೆಂಗ ಹೇಳು, ಅದೇನ ನೀನೆ ಶುರು ಮಾಡ್ದಮ್ಮ. ಈಗ ಇಡೀ ಪ್ರಪಂಚದಾಗೆಲ್ಲ ಒಂದೇ ಆರೋಗ್ಯ ಅಂತ ಒಂದು ಅಭಿಯಾನ ಶುರುವಾಗದೆ. ಓಹೋಹೋಹೋ, ಅದಕ್ಕೆ ಆಂಗ್ಲ ಭಾಷೆನಲ್ಲಿ ಒನ್ ಹೆಲ್ತ್ ಅಂತಾರಂತೆ. ಒನ್ ಹೆಲ್ತ್, ಒಂದೇ ಆರೋಗ್ಯ, ಒಂದೇ ಆರೋಗ್ಯ. ಹೆಂಗೆ ಹೇಳು, ಈಗ ಗಿಡಗಳು, ಮನ್ಸ ಗಿಡನಾರು ತಿಂತಾನೆ, ಇಲ್ಲ ಗಿಡನ ತಿಂದು ಬದುಕುವಂತ ಪ್ರಾಣಿ ತಿಂತಾನೆ. ಮರಗಳನ್ನೇ ತಿಂತವ್ರಲ್ಲಪ್ಪ ಈಗ, ಅದಿರ್ಲಿ ಬಿಡು. ಈಗ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಈಗ ಗಿಡ ಆರೋಗ್ಯವಾಗಿರ್ನಿಲ್ಲ ಅಂದ್ರೆ ಗಿಡಕ್ಕೆ ಏನೇನೋ ತಗೋಗ್ ನಾವು ಹಾಕಿದ್ರೆ ಗಿಡ ಅದನ್ನೇನು ಅದು ಮಾಡಿಕತ್ತದ? ಅದರ ದೇಹದ ಮೂಲಕ ಇಲ್ಲ ಪ್ರಾಣಿ ಕೊಡ್ತದೆ, ಇಲ್ಲ ಮನ್ಸಂಗೆ ಕೊಡ್ತದೆ. ಆಯ್ತು, ಈಗ ಪ್ರಾಣಿ ತಿಂತಾರೆ ಇಲ್ವಪ್ಪ, ಕುರಿ ಕೋಳಿ ಮೇಕೆ, ಅದರಲ್ಲಿ ಆರೋಗ್ಯ ಸರಿ ಮಾಡಕ್ಕೆ ಏನೇನೋ ಕೊಡೋದು, ದಪ್ಪಗೆ ಮಾಡಕ್ ಏನೇನೋ ಹಾಕೋದು, ಇಂಥವೆಲ್ಲ ಹಾಕಿದ್ರೆ ಅದು ವಾಪಿಸ್ ಏನಾಯ್ತದೆ? ಮನುಷ್ಯನ್ ಬರ್ತದೆ. ಯಾರು ತಿನ್ನೋದಾದ ಮನ್ಸು ಮನ್ಸನೇ ಅಂದ್ರ ಗಿಡ ಆರೋಗ್ಯವಾಗಿದ್ರೆ, ನಾವು ಸಾಕಿರೋ ಪ್ರಾಣಿ ಪಕ್ಷಿಗಳು ಆರೋಗ್ಯವಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತೈತೆ ಅಲ್ವಪ್ಪ. ಇಲ್ಲ, ನಿಮ್ಮ ಆರೋಗ್ಯ ಹಾಳಾಯ್ತದೆ. ಅಂದ್ರೆ ಇದೇನ್ ಹೇಳ್ತಿರೋದು ಅಂದ್ರೆ, ನಮ್ ಸುತ್ತಮುತ್ತ ಇರೋ ಗಿಡ ಮರ ಪ್ರಾಣಿ ಪಕ್ಷಿಯ ಆರೋಗ್ಯವಾಗಿಡಬೇಕು ಅಲ್ವಾ? ಹಂಗೆ ಅದು ಹಾಳಾದ್ರೆ ಹಾಳಾಗ್ಲಿ, ನಾನ್ ಮಾತ್ರ ಸುಖವಾಗಿರ್ಬೇಕು ಅಂದ್ರೆ ಹೆಂಗಪ್ಪ? ಮರ ಇದ್ರೆ ಮಳ ಅಲ್ವಾ, ಮಳ ಇದ್ರೆ ಬೆಳೆ ಅಲ್ವಾ, ಮರ ಇದ್ರೆ ನಾವು ಉಸಿರಾಡಕ್ ಆಗದು ಅಲ್ವಾ? ನಾಲ್ಕು ಜನ ಸೋಮಾರಿಗಳಿದ್ರಂತೆ. ಸೋಮವಾರದವ್ರ ಸೋಮಾರಿಗಳು, ಸೋಮಾರಿಗಳು ಮಕ್ಕಂಡಿದ್ರಂತೆ ಇಲ್ವಾ? ರಾತ್ರಿ ಹೊತ್ತು ಎಲ್ಲ ಬೆಂಕಿ ಬೆಂಕಿ ಬೆಂಕಿ ಅಂತ ಓಯ್ತಾ ಇದ್ರಂತೆ. ಇವರು ಬಾಕ್ಲು ತಕ್ಕ ಹೋದ್ರು ಆ ನಾಲ್ಕನೇ ಮನೆಗೆ ಬೆಂಕಿ ಬಿದ್ದಿತ್ತಂತೆ. ಏ, ಅಲ್ಲಿಗೆ ಅಲೋಲ ಬಿದ್ದಿರೋದು ನಮ್ಮನೆಗೆ ಅಂತ ಮತ್ ಬಾಕ್ಲು ಹಚ್ಕೊಂಡು ಮನೆ ಕಂಡ್ರಂತೆ. ಮತ್ತೆ ಜೋರಾಗಿ ಕೂಗಕ್ ಶುರು ಮಾಡಿದ್ರೆ ನೋಡಿದ್ರೆ ಪಕ್ಕದ ಮನೆಗೆ ಬಂದದೆ ಬೆಂಕಿ. ಪಕ್ಕದ ಪಕ್ಕತ್ತಾನೆ, ನೀನ್ ಹೋಗ ನೀನ್ ಹೋಗ ಅನ್ಕೊಂಡು ಮನೆ ಕಂಡ್ರಂತೆ. ಅರ್ಧ ಗಂಟೆ ಒಳಗಡೆ ಇವ್ರ ಮನೇನೂ ಭಸ್ಮ ಆಗೋಯ್ತ. ಅವಾಗ ನಮ್ಮನೇನೆ ಉರಿತಾ ಇದೆ ಅಂತಂದಾಗ ಏನ್ ಮಾಡೋರು ಅಂದ್ರೆ, ಕತ್ಕೊಂಡು ಅವ್ರು ಉರಿದೋಯ್ತಾರ ಅಷ್ಟೇ ಇಲ್ವಾ? ಅಂದ್ರೆ ಎಲ್ಲೋ ಅದೇ ಅಪಾಯ ಅನ್ಕೊಂಡು ನಾವು ಸುಮ್ಕಿರ್ಬಾರ್ದು. ಯಾವತ್ತಾದ್ರೂ ಒಂದಿನ ನಮ್ಗೆ ಬರ್ಬೋದು ಇಲ್ವಾ? ಹಂಗಾಗಿ ಗಿಡಕ್ಕೆ ಏನೇನೋ ಉಸ್ತಿ ಹೊಡಿತೀವಿ ಅಲ್ವಾಪ್ಪ, ದನಿಗೆ ಏನೇನೋ ತಿನ್ನಿಸ್ತೀವಿ. ಅದು ನಮಗೆ ಬರ್ತದೆ ನಾಳೆ ದಿವಸ ನಾವೇ ತಿನ್ನೋದನ್ನ ಅಂತ ಯೋಚನೆ ಮಾಡಿ ಅವಕ್ಕೂ ಒಳ್ಳೆ ಆಹಾರ ಹಾಕ್ಬೇಕು, ಅವುಗಳ ಆರೋಗ್ಯನೂ ಸಂದ ಮಾಡಿಕೋಬೇಕು, ನಮ್ಮ ಆರೋಗ್ಯನೂ ಸಂದ ಮಾಡಿಕೋಬೇಕು. ಈಗ ನೋಡಪ್ಪ, ನಮ್ಮ ಊರ್ನಾಗೆ ಈ ಪ್ರಾಣಿ ತಿನ್ನೋರು ಪಕ್ಷಿ ತಿನ್ನೋರ್ದೆಲ್ಲ ಹೇಳ್ತಿದ್ದಲ್ಲಪ್ಪ, ಮನೆಗೆ ಒಂದಷ್ಟು ಕೋಳಿ ಕೊಕ್ಕನ ಸಾಕಳರು ಅಲ್ವಾ ಜಯಣ್ಣ? ಅದನ್ನಾರು ಅವ್ರು ಊಟ ಮಾಡಿದಾಗ ಆ ಉಳಿದು ಅನ್ನ ಗಿನ್ನ ಇದ್ರದಕ್ಕೆ ಕಾಕರು ಆಯ್ತಾ, ಅದೇನಾರು ಹಿತ್ತಲಲ್ಲಿ ಮೇಯ್ಕತ್ತಿತ್ತು ಅಲ್ವಾ? ಈಗ ಅದೇನು ಈಗ ಹೊಸ ತರದ ಕೋಳಿಗಳೆಲ್ಲ ಬಂದ್ಬಿಟ್ಟದಲ್ಲ ಜಯಣ್ಣ, ಇಪ್ಪಿ ಪಾಟಿ ಅದಕ್ಕೆ ಅದೇನೇನೋ ಹಾಕ್ದಾರಂತೆ ಕಪ್ಪ ತಿನ್ನಕ್ಕೆ. ಹಂಗೆ ಭಯ ಪಡೋದೇನ್ ಬೇಡ, ತಳಿ ಅಭಿವೃದ್ಧಿ ಮಾಡವ್ರೆ. ಹೌದಪ್ಪ, ಈಗ ನಾವು ತಿಳ್ಕೊಬೇಕಾಗಿರೋದು ಆ ಇಂಜೆಕ್ಷನ್ ಚುಚ್ಚದಾರಂತಾರ ದಪ್ಪ ಆಗ್ಲಿ ಅಂತ ಬಿಟ್ವಾ ಸುಮ್ಕೆ ಹೇಳ್ತಾರೆ ಹೇಳಪ್ಪ. ತಳಿ ಅದು ಈಗ ಹೈಬ್ರಿಡ್ ತಳಿ ಬಂದವಲ್ಲಣ್ಣ, ಮಾಮೂಲಿ ನಾಟಿ ತಳಿಗಳಿಗಿಂತ ಹೈಬ್ರಿಡ್ ತಳಿಗಳು ಇಳುವರಿ ಜಾಸ್ತಿ ಕೊಡ್ತವೆ ಮಾಡ್ತವೆ ಅನ್ನೋದಿಲ್ವೆ, ಬೇಗ ಬೆಳೀತದೆ ಅನ್ನೋದಿಲ್ವೆ. ತಳಿ ಅಭಿವೃದ್ಧಿ ಮಾಡೋರೆ ಹಂಗಲ್ಲ ವಿಚಾರ. ಏನಂದ್ರೆ ನಾವು ತಿನ್ನೋ ಆಹಾರ ಶುದ್ಧವಾಗಿರ್ಬೇಕು, ಸುತ್ತಮುತ್ತ ಪ್ರಾಣಿ ಪಕ್ಷಿಗಳನ್ನ ಕೂಡ ಚೆನ್ನಾಗಿ ಇಟ್ಕೋಬೇಕು ಅಷ್ಟೇ. ಒಳ್ಳೇದು ಯಾವ್ದಾದ್ರು ತಿನ್ಬೇಕು, ಈಗ ಸಾಕಬೇಕು. ನಾನು ಬಂದ ವಿಚಾರನೇ ಮಾರ್ತಬೇಕು. ಏನಪ್ಪ ನಾಳಿಕೆ ಅಂಬೇಡ್ಕರ್ ಜಯಂತಿ ಅಲ್ವಪ್ಪ ಮಾಡ್ತಾರಂತೆ ಪಂಚಾಯತಿನಾಗೆ. ಹೇಳಿದ್ರಲ್ಲಪ್ಪ ಅದಕ್ಕ ಅವ್ರೇನಂದ್ರು ಎಲ್ಲಾ ಸೇರ್ಸಿ ಒಟ್ಟಿಗೆ ಮಾಡೋ ಮೈಕಿತ ಈ ಸ್ಕೂಲ್ ಮನೆ, ಆಮೇಲೆ ಪಂಚಾಯತಿ ಆಫೀಸು, ಆಮೇಲೆ ಎಲ್ಲ ಜನಸಾಮಾನ್ಯರು ಎಲ್ಲಾ ಸೇರ್ಕೊಂಬಿಟ್ಟು ಒಟ್ಟಿಗೆ ಮಾಡುವ ಏಕಿತ. ಇಲ್ಲಕ್ಕಪ್ಪ ಅದು ಒಳ್ಳೆ ಮಾತೆ ಬಿಡು, ಯಾರ ಒಳ್ಳೆ ಸುದ್ದಿಯ ಹೇಳವ್ರೆ ನಮ್ಮೆಲ್ಲರೂ ಹೋಗ್ಬಿಡ. ಇನ್ನೂ ಒಂದ್ ಹೇಳ್ತೀನಿ ಕೇಳು. ಇವನಪ್ಪ ಈ ಸಂವಿಧಾನ ಓದು ಅಂತ ಈಗ ಬಂದಿದೆ ಎಲ್ಲಾ ಕಡೆನು. ನಮ್ಮ ದೇಶದ ಸಂವಿಧಾನ ಓದ್ತಾ ಕುಂತವ್ರೆ ಪೀಠಿಕೆ ಅಂತಾರಲ್ಲ ಅದು ಅದು ಅಂದ್ರೆ ಸಂವಿಧಾನವ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದ್ರು, ಆ ಸಂವಿಧಾನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸಂವಿಧಾನ ನಮ್ಗೆ ಏನೇನು ಹಕ್ಕುಗಳನ್ನ ಕೊಟ್ಟದೆ ಅದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಸಂವಿಧಾನ ಬರೀ ಅಧಿಕಾರ ಅಷ್ಟೇ ಕೊಟ್ಟಿಲ್ಲ, ಏನ್ ಮಾಡಬಾರ್ದು ಅಂತಲೂ ಹೇಳದೆ ಅಲ್ಲಪ್ಪ, ಅದನ್ನೂ ಕೂಡ ಅರ್ಥ ಮಾಡ್ಕೋಬೇಕು. ಈಗ ಈ ಬಾಯಿ ಬಿಟ್ರಿ ಎಲ್ಲ ಸಂವಿಧಾನ ಅಂತಾರೆ, ಆದ್ರೆ ಅದ್ರಾಗ ಏನದೆ ಅಂತ ಹೇಳಪ್ಪ ಅಂತ ಕೇಳಿದ್ರೆ ಯಾರು ಹೇಳೋದಿಲ್ಲ. ಹಂಗಾಗಿ ಈ ಕಿತ್ತಾಣ ಯಾರೋ ಸಂವಿಧಾನದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋನ್ ಕರೆದ್ಬಿಟ್ಟು ಅವ್ರ ಕಡೆ ಮಾತಾಡಿಸ್ತಾರಂತೆ. ಹೋಗಂಬಿಡಪ್ಪ ಅದ್ ಯಾರು ಅಂತ ಗೊತ್ತ ಮಾಡಿಲ್ವ ಇನ್ನೂ ಜಯಣ್ಣ? ಅದೇನೋ ಹೆಸರು ಹೇಳಿದ್ರು ಮರ್ತ್ಬಿಟ್ಟಿದೆ. ಮರ್ತ್ಬಿಟ್ಟದೆ ಇರ್ಲಿ ಬಿಡಪ್ಪ. ಈಗ ನೋಡಪ್ಪ ಈಗ ಪೋಟಾ ಗೀಟ ಇಟ್ಬಿಟ್ಟು ಪೂಜೆ ಮಾಡ್ತಾರೆ, ನಾವು ಒಂದೊಂದು ಹಾರ ತಕೊಂಡು ಹೋಗಮ್ಮ ಅಲ್ವವ್ವ. ಕಮಲಕ್ಕ ಮನೆ ಹಿಂದೆ ಬೋ ಸಂದಾಗ ಹೂಗಳು ಬೆಳೆದವಳೆ ಕಾಸ್ ಕೊಟ್ಟೆ ಖರೀದಿ ಮಾಡ್ಬೇಕು. ಮಲ್ಲಿಗೆ ಎಷ್ಟು ಚೆನ್ನಾಗಿ ಬಿಟ್ಟೈತ್ ನೋಡ್. ನಮ್ಮ ಮನ್ಯಾಗ ಹೂವಿನ ಗಿಡ ಅವೆ, ನಿಮ್ಮ ಮನ್ಯಾಗ ಅವೆ, ಎಲ್ಲಾ ಸೇರ್ಕೊಬಿಟ್ಟು ದೊಡ್ಡ ಹಾರ ಮಾಡಿ ಹಾಕ್ಬಿಡಮ್ಮ. ಈಗ ಒಂದ್ ಕೆಲ್ಸ ಮಾಡು ಜಯಣ್ಣ, ಸಂದ ಆಗೋಗದೆ ಆಯ್ತಾ? ಈಗ ಹೂವನ ಕೀಳಕ್ ಆಗೋದಿಲ್ಲ ಕಣ. ಅಣ್ಣ ಬೆಳಿಗ್ಗೆನೆ ಕೀಳ್ಬೇಕು. ಆಯ್ತು ಇಬ್ಬನಿ ಬೀಳ್ತಾ ಇರ್ತದಲ್ಲ ಆಗ ಹೋಗಿ ಹೂ ಕಿತ್ಕೊಂಬಂದು ಹೂ ಕಟ್ಟರು ಹೂ ಚೆನ್ನಾಗಿರ್ತದೆ. ಎದ್ದು ಕಿತ್ತು ತಂದು ಕೊಟ್ಬಿಡ್ತೀನಿ ನಿನಗೆ, ಓಸಿ ಆರ್ವ ಕಟ್ಟುಬಿಡು. ಕಟ್ಟದಯ್ಯವ ಮತ್ತೆ ಕಟ್ಟದೆ ಏನು ಬೀರ್ ಬೀರನ್ ಕಟ್ಟು. ಆಮೇಲೆ ಕಟ್ಟೋದಕ್ಕೆ ಫಂಕ್ಷನ್ ಆಗೋದದು ಅದೇಕಾಗ್ಬಿಟ್ಟು. ಹತ್ತು ವರ್ಗ ಹನ್ನೊಂದು ಗಂಟೆಗೂ ಅಂತ ಹೇಳ್ತಾ ಇದ್ರು. ಪ್ಯಾಟೈನ್ ಬರ್ಬೇಕಲ್ಲ ಅವ್ರು ಮಾತಾಡೋರು ಅದಕ್ಕೆ. ಆಮೇಲೆ ಎಲ್ಲ ಸೇರ್ಕೋಬೇಕಲ್ಲಪ್ಪ, ಮತ್ತೆ ಗೊತ್ತಾಗ್ಬೇಕಲ್ಲ ಜನಕ್ಕೆ ಮಾಡ್ತಾವ್ರೆ ಅಂಬೇಡ್ಕರ್ ಅವ್ರು ಏನೇನೆಲ್ಲ ದೇಶಕ್ ಮಾಡವ್ರೆ, ಯಾವ ತರ ಸುಧಾರಣೆ ತಂದ್ರು ಈ ಪ್ರಪಂಚದಾಗೆ. ಮ್ಯಾಲು ಕೀಳು ಇಲ್ಲ ಎಲ್ಲ ಒಂದೇ ಅಂತ ಹೆಂಗ್ ಹೇಳಿದ್ರು, ಇಂಥದೆಲ್ಲ ವಿಚಾರಗಳನ್ನ ತಿಳಿಸ್ಬೇಕಪ್ಪ. ನೋಡಪ್ಪ ಅವರು ಬೇರೆ ಬೇರೆ ದೇಶಗಳದು ಆಯ್ತಾ ಅದೆಲ್ಲ ಓದ್ಕೊಂಡಿದ್ರಂತೆ ಪುಸ್ತಕಗಳನ್ನೆಲ್ಲ. ಅದನ್ನ ಹೇಳ್ದಲ್ಲಪ್ಪ ಸಂವಿಧಾನ ಅಂತ, ಅದ್ ಬೇರೆ ಬೇರೆ ದೇಶಗಳದೆಲ್ಲ ಓದ್ಕೊಂಬಿಟ್ಟು ನಮ್ ದೇಶಕ್ಕೆ ಒಂದ್ ಸಂವಿಧಾನ ಬರೆದ್ರು. ಅಪ್ಪೋ ಅವ್ರ ಮನೆ ತುಂಬಾ ಬರೀ ಪುಸ್ತಕ ಇದ್ವು ಅಂತ ಲಕ್ಷಾಂತರ ಪುಸ್ತಕ ಓದಿದ್ರಂತೆ ಕಣ್ಣಣ್ಣ ಅವರು. ಎಲ್ಲ ನಾವು ಓದಿಲ್ವವ ಚೂರು ಪಾರು ಇದು ನಾವು ಸ್ಕೂಲ್ ಬಗ್ಗೆ ಓದಿದೀವಿ ಅಷ್ಟೇ, ಅವರು ಲಕ್ಷಾಂತರ ಪುಸ್ತಕ ಓದಿದ್ರಂತೆ. ನಾನು ಹೇಳ್ತಿರೋದು ಅಂಬೇಡ್ಕರ್ ಅವ್ರ ಬಗ್ಗೆ ಚೂರು ಪಾರ ಆದ್ರೆ ನಮ್ಮ ಸ್ಕೂಲ್ನಾಗೆ ಇದ್ದಾಗ ಓದ್ತಿದ್ಮಲ್ಲ ದೀಪ ಪಾಠಿ ಕಷ್ಟಪಟ್ರಂತೆ ಅವ್ರು. ದೀಪವೇ ಇರ್ನಿಲ್ವಂತಲ್ಲವ ಬೀದಿ ದೀಪದಲ್ಲಿ ಓದ್ದಂತ ಅವರು. ಈ ತರ ಎಲ್ಲ ಮಾಡ್ಕೊಂಡು ಕಷ್ಟಪಟ್ಟು ಮೇಲಕ್ ಬಂದವರು ಕಣಜಯ್ಯಣ್ಣ ಅವರು. ಅದಕ್ಕೆ ಅಂತ ಮಾತ್ಮೂರ್ ಪಂಕ್ಷನ್ ಮಾಡ್ತಾವ್ರೆ. ನಮ್ಮೆಲ್ಲಾರು ಹೋಗಮ್ಮ, ಇನ್ನೇನಾರು ಇದ್ದದ ಜಯಣ್ಣ ನೀನು ಹೇಳ ಕಪ್ಪು ಕಮಲಕ್ಕ ಏನಾರು ಕೊಟ್ರೆ ಇಲ್ಲ ಇಲ್ಲ ಏನಾಗಿಲ್ಲ ಏನಾಗಿಲ್ವಪ್ಪ ಭಯಪಡ್ಬೇಡಿ. ಈಗ ಜರ್ಬಾಗೋಯ್ತೀನಿ ಕಮಲಕ್ಕ, ಹೆಂಗಿದ್ರು ಮಳೆ ಮೋಡ ಆದಂಗ ಆಯ್ತಾದೆ ಬರ್ಲಿ ಮಳೆ ಸಂದಾಗಿ ಬಿಸಿ ಬಿಸಿಯ ಕಾಫಿ ತಕ್ಕ. ಗಸಗಸೆ ಪಾಯಸ ಮಾಡಿದೀನಿ ಅದೇ ತತ್ತಿನಿ ಕುಂತ್ಕೊಳ್ಳಿ ಇಬ್ರು. ಅವು ಅದೇನ ಅವಲಕ್ಕಿ ತಂದಿಯಲ್ಲ ಪ್ಯಾಟಿಂದ ನೋಡ್ಬಿಟ್ಟ ಪಾಕಿಟ್ಟು ಆಯ್ತಾ ಅದಸಿ ಉರ್ಕಂಬವ್ವ ಉರ್ದಿಟ್ಟಿದೀನಿ ಕಣ್ಣಣ್ಣ. ಹೌದಾ? ಅಗ್ರಣಿ ಹಾಕ್ಬಿಡ್ತಾ ಹೋಗು ಆ ಕಡೆ ತತ್ತಿನ್ಕೊಂತೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್, ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಹವಾಮಾನ ವರದಿ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮುಂದಿನ ಮೂರು ದಿನಗಳು ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ತುಂತುರು ಮಳೆ ಬರುವ ಸಾಧ್ಯತೆ ಇದೆ. ಮೈಸೂರಿನಲ್ಲಿ ಗರಿಷ್ಠ ಉಷ್ಣಾಂಶ 32-34 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21-22 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 70-73%, ಮಧ್ಯಾಹ್ನದ ತೇವಾಂಶ 47-52% ಮತ್ತು ಗಾಳಿಯು ಗಂಟೆಗೆ ಸರಾಸರಿ 6-10 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 74-79%, ಮಧ್ಯಾಹ್ನದ ತೇವಾಂಶ 41-43%, ಗಾಳಿಯು ಗಂಟೆಗೆ ಸರಾಸರಿ 6-10 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 28-29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 18-19 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ 95-98%, ಮಧ್ಯಾಹ್ನದ ತೇವಾಂಶ 90-92% ಮತ್ತು ಗಾಳಿಯು ಗಂಟೆಗೆ ಸರಾಸರಿ 8-14 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 32-33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ 84-86%, ಮಧ್ಯಾಹ್ನದ ತೇವಾಂಶ 50-57% ಮತ್ತು ಗಾಳಿಯು ಗಂಟೆಗೆ ಸರಾಸರಿ 8-14 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗವನ್ನು ಸಂಪರ್ಕಿಸಬಹುದು. ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತ ಬಾಂಧವರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಮುಂದಿನ 5 ದಿನಗಳ ಮುನ್ಸೂಚನೆಯ ತಾಪಮಾನ 34 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ರೈತರು ಬೆಳೆಗಳಿಗೆ ಸಮರ್ಪಕವಾಗಿ ನೀರುಣಿಸಬೇಕು. ಮಣ್ಣಿನ ತೇವಾಂಶವನ್ನು ಸಂರಕ್ಷಿಸಲು ಹಸಿರು ಗೊಬ್ಬರ ಹಾಕಬೇಕು. ಶಾಖದ ಒತ್ತಡವನ್ನು ತಡೆಗಟ್ಟಲು ಜಾನುವಾರುಗಳಿಗೆ ನೆರಳು ಮತ್ತು ಸಾಕಷ್ಟು ಕುಡಿಯುವ ನೀರನ್ನು ಒದಗಿಸಬೇಕು. ಅತಿ ಕಡಿಮೆ ಮಳೆಯು ಬೆಳೆಗಳಿಗೆ ಶಾಖ ಸಂಬಂಧಿತ ಹಾನಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮುಂದಿನ 5 ದಿನಗಳವರೆಗೆ ತುಂತುರು ಮಳೆ ಬರುವ ಸಂಭವವಿರುವುದರಿಂದ ಬರಗಾಲದ ಒತ್ತಡವನ್ನು ತಡೆಗಟ್ಟಲು ಸರಿಯಾದ ಮಧ್ಯಂತರದಲ್ಲಿ ನೀರಾವರಿ ಅತ್ಯಗತ್ಯ. ಒಣಹುಲ್ಲಿನ ಒಣ ಎಲೆಗಳು ಅಥವಾ ಪ್ಲಾಸ್ಟಿಕ್ ಮೇಲ್ಹೊದಿಕೆಯಿಂದ ಮಲ್ಚಿಂಗ್ ಮಾಡಿ ಮಣ್ಣಿನ ತೇವಾಂಶವನ್ನು ಉಳಿಸಿಕೊಳ್ಳಬೇಕು ಮತ್ತು ಆವಿಯಾಗುವಿಕೆಯ ನಷ್ಟವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ನೀರಿನ ಬಳಕೆಯನ್ನು ಅತ್ಯುತ್ತಮವಾಗಿಸಲು ಹನಿ ಅಥವಾ ತುಂತುರು ನೀರಾವರಿ ಮೂಲಕ ಸಮರ್ಥ ನೀರಿನ ನಿರ್ವಹಣೆಯನ್ನು ಮಾಡಬೇಕಾಗುತ್ತದೆ. ಶಿಲೀಂಧ್ರ ಮತ್ತು ಕೀಟಗಳ ಬಾಧೆಗಳನ್ನು ತಡೆಗಟ್ಟಲು ಕೊಯ್ಲು ಮಾಡಿದ ಬೆಳೆಗಳನ್ನು ಶೇಖರಣೆಯ ಮೊದಲು ಸರಿಯಾದ ತೇವಾಂಶ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳು ಬಗ್ಗೆ ನಿಗಾ ಇರಿಸಬೇಕು ಮತ್ತು ಅಗತ್ಯ ಕೀಟ ನಿಯಂತ್ರಣವನ್ನು ಸರಿಯಾದ ಸಮಯದಲ್ಲಿ ಮಾಡಬೇಕು. ಮೆಕ್ಕೆಜೋಳವು ಹೂವಾಡುವ ಹಂತದಲ್ಲಿದ್ದು ಧಾನ್ಯ ರಚನೆಯನ್ನು ಬೆಂಬಲಿಸಲು ಸಾಕಷ್ಟು ತೇವಾಂಶವನ್ನು ಖಚಿತಪಡಿಸಿಕೊಳ್ಳಬೇಕು. ಹೊಲಗಳಿಗೆ ನೀರುಣಿಸುವ ಮೂಲಕ ತೇವಾಂಶದ ಒತ್ತಡವನ್ನು ತಪ್ಪಿಸಬಹುದು. ಶರತ್ಕಾಲದ ಸೈನಿಕ ಹುಳುಗಳ ಬಗ್ಗೆ ನಿಗಾ ಇಡಬೇಕು. ಅಗತ್ಯವಿದ್ದರೆ ಫೆರೋಮೋನ್ ಬಲೆಗಳು ಅಥವಾ ಜೈವಿಕ ನಿಯಂತ್ರಣವನ್ನು ರೈತ ಬಾಂಧವರು ಬಳಸಿಕೊಳ್ಳಬಹುದು. ರಾಗಿ ಸಸ್ಯಕ ಹಂತದಲ್ಲಿದ್ದು ಮಣ್ಣಿನ ತೇವಾಂಶದ ಆಧಾರದ ಮೇಲೆ ನೀರಾವರಿ ಮಾಡಬೇಕು. ಹೊಲವನ್ನು ಕಳೆ ಮುಕ್ತವಾಗಿಡಬೇಕು. ಸರಿಯಾದ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡಬೇಕಾಗುತ್ತದೆ. ಬಾಳೆ ಬೆಳವಣಿಗೆ ಹಂತದಲ್ಲಿದ್ದು ನಿಯಮಿತ ಮಧ್ಯಂತರದಲ್ಲಿ ನೀರಾವರಿ ಒದಗಿಸುವುದು ಅತ್ಯಗತ್ಯ. ಉತ್ತಮ ಹಣ್ಣಿನ ಬೆಳವಣಿಗೆಗೆ ಸರಿಯಾದ ಪೋಷಕಾಂಶಗಳನ್ನು ಪೂರೈಸಬೇಕು. ವಿಶೇಷವಾಗಿ ಪೊಟ್ಯಾಷಿಯಂ ಅನ್ನು ನೀಡಬೇಕು. ಸಾವಯವ ಮಲ್ಚ್ ಬಳಸಿ ಸಸ್ಯಗಳನ್ನು ಬಿಸಿಲಿನಿಂದ ರಕ್ಷಿಸಿಕೊಳ್ಳಬಹುದು. ತರಕಾರಿ ಬೆಳೆಗಳು ವಿವಿಧ ಹಂತಗಳಲ್ಲಿದ್ದು ಸಾಕಷ್ಟು ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಳ್ಳಬೇಕು. ಶುಷ್ಕ ಹವಾಮಾನದಿಂದಾಗಿ ಕೀಟಗಳ ದಾಳಿಯಿಂದ ಬೆಳೆಗಳನ್ನು ರಕ್ಷಿಸಿಕೊಳ್ಳಬೇಕು. ಮಲ್ಚಿಂಗ್ ತೇವಾಂಶವನ್ನು ಸಂರಕ್ಷಿಸಲು ಮತ್ತು ಮಣ್ಣಿನ ತಾಪಮಾನವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಏಪ್ರಿಲ್ 14ರಂದು ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಸಾವಯವ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯ ಹಾಗೂ ಪೋಷಕಾಂಶ ನಿರ್ವಹಣೆಯನ್ನು ಕುರಿತು ಮಣ್ಣು ವಿಜ್ಞಾನಿ ಡಾಕ್ಟರ್ SS ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಮಣ್ಣು ಒಂದು ಜೈವಿಕ ಘಟಕ. ಸೊ ಇದರಲ್ಲಿ ಹಲವಾರು ಸೂಕ್ಷ್ಮಾಣು ಜೀವಿಗಳು ವಾಸ ಮಾಡ್ತಿರ್ತವೆ. ಅದರ ಜೊತೆಗೆ ಹಲವಾರು ಮ್ಯಾಕ್ರೋ ಅನಿಮಲ್ಸ್ ಅಂತ ಹೇಳ್ತೀವಿ, ಮೈಕ್ರೋ ಆರ್ಗ್ಯಾನಿಸಮ್ ಜೊತೆಗೆ, ಅಂದರೆ ನಮ್ಮ ಎರೆಹುಳು ಇರ್ಬೋದು, ಬೇರೆ ಉಪಕಾರಿ ಜೀವಿಗಳು ಮಣ್ಣಿನಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿನ ನಾವು ನೋಡಿದ್ದೀವಿ. ಅವುಗಳು ಕೆಲಸ ಮಾಡ್ತಿರೋದ್ರಿಂದನೇ ಇವತ್ತು ಮಣ್ಣಿಗೆ ನಾವು ಏನನ್ನಾರು ಹಾಕಿದರೆ ಅದು ಕಳೀಲಿಕ್ಕೆ ಪ್ರಾರಂಭ ಮಾಡುತ್ತೆ, ಕಳೆತು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಬಿಟ್ಕೊಡುತ್ತೆ. ಅಂದರೆ ಇದೊಂದು ಸೈಕಲ್ ಕಂಟಿನ್ಯೂ ಆಗುತ್ತೆ. 15ರಂದು ಮಂಗಳವಾರ ಭತ್ತ ಮತ್ತು ಕಬ್ಬಿನ ಬೇಸಾಯದಲ್ಲಿ ಹಸಿರೆಲೆ ಗೊಬ್ಬರದ ಮಹತ್ವವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರಾದ KR ರವೀಂದ್ರ ಮತ್ತು ಮಂಡ್ಯ ಜಿಲ್ಲೆ ಬಸರಾಳು ಹೋಬಳಿ ಹಲ್ಲೆಗೆರೆ ಗ್ರಾಮದ HK ದೊಡ್ಡಲಿಂಗಯ್ಯ. ನಮಗೆ 2003 ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ರು ವಿಸ್ಕಂಟು ಅಂತಿದ್ರು, ಅವರು ನಮ್ಮ ಕರೆದೇ ಇದನ್ನು ಇದ್ರ ಬಗ್ಗೆ ತರಬೇತಿ ಕೊಡ್ಸಿದ್ರು. ಮಂಡ್ಯ ಜಿಲ್ಲೆಯಲ್ಲಿ 50 ಜನ ತರಬೇತಿ ಕೊಡ್ಸಿದ್ರು ಸರ್. ಅಂದಿನಿಂದ ನಮಗೆ ಇದ್ರ ಬಗ್ಗೆ ಒಲವು ಮೂಡ್ತು. ನಾವು ನೈಸರ್ಗಿಕ ಕೃಷಿನೇ ಮಾಡಬೇಕು, ಈ ಥರ ರಾಸಾಯನಿಕ ಬಳಸೆ ಹಸಿರೆಲೆ ಗೊಬ್ಬರನೇ ಮಾಡಿ ಬೆಳಿಬೇಕು ಅನ್ನೋದು ಇದಾಯ್ತು ಸರ್. ಅಲ್ಲಿಂದ ಉತ್ತೇಜನಗೊಂಡು ನಾವು ಈ ಕೃಷಿನೇ ಪ್ರಾರಂಭದಿಂದ ಶುರು ಮಾಡಿ ಇವತ್ತು ಇಂದಿನವರೆಗೂ ಮಾಡ್ತಾ ಇದ್ದೀವಿ ಸರ್. ಈಗ ಭತ್ತ ಬೆಳೆಯೋದಕ್ಕಿಂತ ಮುಂಚಿತವಾಗಿ ಹಸಿರೆಲೆ ಗೊಬ್ಬರ ಮಣ್ಣಿಗೆ ಸೇರಿಸ್ತೀರಾ ಸರ್? ಭತ್ತ ಕಟಾವು ಮೊದಲೇ ಸರ್ 15 ದಿನ ಮುಂಚಿತವಾಗಿ ನೀರು ತಪ್ಪಾಗ್ತೀವಲ್ಲ, ಅವಾಗಲೇ ಹಸಿರೆಲೆ ಗೊಬ್ಬರ ಡಯಾಂಚನ ಬೀಜೋಪಚಾರ ಮಾಡಿ ಬೀಜಾಮೃತದಲ್ಲಿ ಒಳಗಡೆ ಎರ್ಚ್ಬಿಡ್ತೀವಿ ಸರ್. ಎಕರೆಗೆ ಒಂದು 25 ಕೆಜಿ ಎರ್ತೀವಿ. April 16 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿ ಮೇವು ಅಭಿವೃದ್ಧಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ UPL ಅಡ್ವಾಂಟಾ ಕಂಪನಿಯ ದಕ್ಷಿಣ ಏಷ್ಯಾ ವಿಭಾಗದ ತಾಂತ್ರಿಕ ನಿರ್ದೇಶಕರಾದ ಶಶಿಕಾಂತ್ ಕುಲಕರ್ಣಿ ಹಾಗೂ ಪ್ರಾದೇಶಿಕ ವ್ಯವಸ್ಥಾಪಕರಾದ T. Nataraj. ಇದೊಂದು ಬಹುಕಟಾವು ಬೆಳೆ, ಮಲ್ಟಿ ಕಟ್ ಏನಂತೀವಿ ನಾವು. ಇದು ಬಹುಕಟಾವು ಬೆಳೆ, ಒಂದು ಬಿತ್ತನೆ ಮಾಡಿದರೆ 5-6 ಸಲ ನಾವು ಕಟ್ ಮಾಡ್ಕೋಬೋದು. ಬಟ್ ಇಲ್ಲೇನಲ್ಲ, ಅಷ್ಟೊಂದು ಶೀತ ಇಲ್ಲ ಅಂದರೆ 2-3 ಬೆಳೆ ಅಷ್ಟೇ ಬರ್ತದೆ. ಇದೇನಲ್ಲ, ಇನ್ನೊಂದು ಅಂದರೆ ಇದು ಕಟ್ಟಿಂಗ್ ಆ್ಯಂಡ್ ಗ್ರೇಜಿಂಗ್ ಸಿಸ್ಟಮ್ ಅಂತೀವಿ. ಅಂದರೆ ಕಟ್ ಮಾಡಿ ನಾವು ದನಕ್ಕೆ ತಿನ್ನಿಸ್ಬೋದು, ಇಲ್ಲಾಂದರೆ ಗ್ರೇಜಿಂಗ್ ಸಿಸ್ಟಮ್ ಅಂತೀವಿ. ಗ್ರೇಜಿಂಗ್ ಅಂತಂದರೆ ಈ ಹುಲ್ಲುಗಾವಲಿನಲ್ಲಿ ಮೇಯಕ್ಕೆ ಬಿಟ್ಬಿಡೋದು. ಸೊ ಇದೇನದಲ್ಲ, ಈ 10-15 ಯಾರು ರಾಸುಗಳನ್ನ ಸಾಕಿರ್ತಾರೋ ಅವಕ್ಕೆಲ್ಲಕ್ಕೆ ಇದು ಒಳ್ಳೆಯದಾಗ. ಸೊ ನಾವು ಏನು ಹೇಳೋ ತಾತ್ಪರ್ಯ ಇಷ್ಟೇ, ಆ್ಯಸ್ ಎನ್ ಅಡ್ವಾಂಟ ರೈತರಿಗೆ ಏನು ಪ್ರಾಬ್ಲಮ್ ಬರ್ತಾ ಇದೆ ಅದನ್ನು ನೋಡಿಕೊಂಡು ಅದಕ್ಕೊಂದು ಸೊಲ್ಯೂಷನ್ ಕೊಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೆ. 17ರಂದು ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಆಹಾರ ಸಂರಕ್ಷಕಗಳು ಹಾಗೂ ಕೀಟ ನಿಯಂತ್ರಣವನ್ನು ಕುರಿತು ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ಪ್ರಧಾನ ವಿಜ್ಞಾನಿ ಡಾಕ್ಟರ್ CS ವಿವೇಕ್ ಬಾಬು ಅವರೊಂದಿಗೆ ಸಂದರ್ಶನ. ಈ ಭಾರತದಲ್ಲಿ ಧಾನ್ಯಗಳ ಶೇಖರಣಾ ಪದ್ಧತಿ ಮತ್ತು ಬೃಹತ್ ಧಾನ್ಯಗಳ ಸಂಗ್ರಹಗಳ ರಚನೆ ಈ ವೈಜ್ಞಾನಿಕ ಶೇಖರಣಾ ದೃಷ್ಟಿಕೋನದಿಂದ ಅತ್ಯಂತ ಕುಂಠಿತವಾಗಿದೆ ಅಂತ ಹೇಳ್ಬೋದು. ಸೊ ಇದು ಧಾನ್ಯಗಳ ಗಣನೀಯ ಪೌಷ್ಟಿಕಾಂಶದ ಗುಣಮಟ್ಟ ಮತ್ತು ಕಡಿಮೆ ಶೇಖರಣಾ ಅವಧಿಗೆ ಅತ್ಯಂತ ಕಾರಣವಾಗುತ್ತದೆ. ಶೇಖರಣಾ ಸಮಯದಲ್ಲಿ ಹಲವಾರು ಜಾತಿಯ ಕೀಟಗಳಿಂದ ಈ ಧಾನ್ಯಗಳು ಹಾನಿಗೊಳಗಾಗುತ್ತದೆ. ಸೊ ಪರಿಣಾಮಕಾರಿಯಾದಂತಹ ಕೀಟಗಳ ನಿರ್ವಹಣೆ ಮತ್ತು ವಿವಿಧ ವಿಧಾನಗಳ ಬಗ್ಗೆ ಇರುವ ವೈಜ್ಞಾನಿಕ ಜ್ಞಾನವನ್ನು ಈ ಶೇಖರಣಾ ಪದ್ಧತಿಗಳಲ್ಲಿ ನಾವು ಅತ್ಯಂತ ಅವಶ್ಯಕವಾಗಿ ಬಳಸಬೇಕಾಗಿದೆ. 18ರಂದು ಶುಕ್ರವಾರ ಡ್ರ್ಯಾಗನ್ ಹಣ್ಣಿನ ಬೇಸಾಯವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ಎಸ್ ವೆಂಕಟೇಶ್ ಮೂರ್ತಿ ಮತ್ತು ಮೈಸೂರು ತಾಲೂಕು ವರುಣಾ ಹೋಬಳಿ ನೀರನಹಳ್ಳ ಗ್ರಾಮದ ಯಮುನಾ ಸೂರ್ಯನಾರಾಯಣ. 5-5.5 ಲಕ್ಷ ಖರ್ಚಾಯಿತು ಸರ್, 2 ಎಕರೆಯಿಂದ. ಸೀಡ್ಲಿಂಗು, ಟ್ರಾನ್ಸ್ಪೋರ್ಟು, ಮತ್ತೆ ಮಹಾರಾಷ್ಟ್ರದಿಂದನೇ ಬಂದಿದ್ರು ಹಾಕೊಡಕ್ಕೆ. ಇಲ್ಲೆಲ್ಲ ಅವಾಗ ಗೊತ್ತಿರ್ಲಿಲ್ಲ ಹಾಕ ಕಾಳುಗಳಿಗೆ ಹೇಗೆ ಹಾಕ್ಬೇಕು, ನಮಗೂ ಅನುಭವ ಇರಲಿಲ್ಲ. ಸೊ ಹಾಕಿದವ್ರನ್ನೇ ಕರೆಸಿದ್ವಿ. 1-8 ಜನ ಬಂದ್ರು, 15 ದಿನ ಇದ್ರು ಅಲ್ಲೇ, ಊಟ ತಿಂಡಿ ತೋಟದಲ್ಲೇ ಅವರೇ ಹಾಕೊಟ್ಬಿಟ್ಟು ಹೋದ್ರು ಸರ್. ಅದು ಸೀಡ್ಲಿಂಗ್ಗೆ ಟ್ರೀಟ್ಮೆಂಟ್ ಮಾಡಿದ್ವಿ. ಆಮೇಲೆ ಇರುವೆ ಬಂದರೆ ಕ್ಲೋರೋಪಾರಿಫಸ್ ಅಂತ ಒಂದು ಮೆಡಿಸಿನ್ ಇದೆ, ಅದು ಹೊಡಿಬೇಕು. ಮತ್ತೆ ಸನ್ಬರ್ನು, ಮತ್ತೆ ಕೊಳೆ ರೋಗ ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ನೇಟಿವ್ ಅಥವಾ ಸಾಫ್ ಅನ್ನೋದು ಹೊಡಿಬೇಕು. ಏಪ್ರಿಲ್ 19 ಶನಿವಾರ ಭತ್ತ ಮತ್ತು ಕಬ್ಬಿನ ಬೇಸಾಯವನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಮಂಡ್ಯ ಜಿಲ್ಲೆ ಕೆರಗೋಡು ಹೋಬಳಿ ಮಾರುಗೋಡನಹಳ್ಳಿಯ ಕೃಷಿಕ ದಂಪತಿ ಎಂವಿ ರಮೇಶ್